ಶೋಧನೆ ಬದುಕಿಗದೆ ಬೋಧನೆ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ. ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಇಂದಿನ ಕೃಷಿ ಶೋಧನೆ ಸಾಧನೆ ಸರಣಿ ಕಾರ್ಯಕ್ರಮದಲ್ಲಿ ಕಬ್ಬಿನ ಬೆಳೆಯಲ್ಲಿ ಗೊಣ್ಣೆ ಹುಳುವಿನ ನಿರ್ವಹಣೆ ಈ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಕೀಟತಜ್ಞರಾದ ಡಾಕ್ಟರ್ ಪಿಎಸ್ ತಿಪ್ಪಣ್ಣವರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಎಚ್ಬಿ ರಾಮಡಿಗಿ. ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಖ್ಯವಾಗಿ ಕಬ್ಬಿನ ಅನೇಕ ತರಹದ ಕೀಟಗಳು ನೀವು ನೋಡ್ತೀರಿ, ಅದರಲ್ಲಿ ಗೊಣ್ಣೆ ಹುಳುವಿನ ಕಾಟ ಆಗಿದೆ. ಯಾಕಂದ್ರೆ ಅದು ಕಣ್ಣಿಗೆ ಕಾಣಲ್ಲ, ಭೂಮಿ ಒಳಗೆ ಬೇರನ್ನು ಕೊರೆಯುವುದರಿಂದ ಕಬ್ಬಿಗೆ ಸರಿಯಾದಂಥ ಆಹಾರ ಸಿಗದೆ ಕಬ್ಬು ಸರಿಯಾಗಿ ಆರೋಗ್ಯಪೂರ್ಣವಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕಬ್ಬಿನಲ್ಲಿ ಬರ್ತಕ್ಕಂಥ ಗೊಣ್ಣೆ ಹುಳುವಿನ ನಿರ್ವಹಣೆ ಕುರಿತೇ ನಾವು ಮಾತಾಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಪಿ ಎಸ್ ತಿಪ್ಪಣ್ಣವರ್ ಸರ್ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ತಿಪ್ಪಣ್ಣವರವರು. ನಮಸ್ಕಾರ. ಪ್ರಮುಖವಾಗಿ ಈ ಗೊಣ್ಣೆ ಹುಳು ಅಂತೀವಿ, ಗೊಣ್ಣೆ ಹುಳು ಮಣ್ಣಿನೊಳಗೆ ಬೇರನ್ನು ಕೊರೆಯುತ್ತೆ, ಕಬ್ಬಿಗೆ ಇದು ಹಾನಿ ಮಾಡುತ್ತೆ ಅಂತೀವಿ. ಇದು ಕಬ್ಬಿಗೆ ಮಾತ್ರ ಹಾನಿ ಮಾಡುತ್ತೋ ಬೇರೆ ಬೆಳೆಗಳಿಗೂ ಕೂಡ ಹಾನಿ ಮಾಡುತ್ತೋ ಹೇಗೆ? ಈಗ ತಾವು ಕೇಳಿದಾಗೆ ಇದು ಗೊಣ್ಣೆ ಹುಳ ಒಂದು ಸರ್ವಭಕ್ಷಕ ಅಥವಾ ಬಹುಭಕ್ಷಕ ಕೀಟ. ಓ, ಇದು ಕಬ್ಬಿಗೆ ಪ್ರಮುಖವಾಗಿ ಕಾಡ್ತಾ ಇರುವಂತಹ ಒಂದು ಸಮಸ್ಯೆಯನ್ನು ನಮ್ಮ ರೈತಾಪಿ ಜನರು, ಬೆಳಗಾವಿ ಇರ್ಬೋದು, ಬಾಗಲಕೋಟೆ, ಎಲ್ಲೆಲ್ಲಿ ಕಬ್ಬಿನ ಕ್ಷೇತ್ರ ಹೆಚ್ಚಿದೆ ಅಲ್ಲಲ್ಲಿ ಇದರ ಬಾಧೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಎಲ್ಲ ಬೆಳೆಗಳನ್ನು ತಿಂದು ಬದುಕುವಂತಹ ಒಂದು ಕೀಟ ಇದು. ಶೇಂಗಾ ಇರ್ಬೋದು, ಮೆಣಸಿನ ಗಿಡ ಇರ್ಬೋದು, ಎಲ್ಲ ಬೆಳೆಗಳಿಗೂ ಭತ್ತಕ್ಕೆ ಸದೇ ಇದು ಬರ್ತೈತಿ. ಮಳೆಯಾಶ್ರಿತ ಭತ್ತ ಏನು ಬೆಳೀತಾರೆ ಅಲ್ಲಿನೂ ಇದರ ಹಾವಳಿ ಹೆಚ್ಚಾಗಿದೆ. ನೀರಾವರಿ ಪ್ರದೇಶದಲ್ಲಿ ಹಾವಳಿ, ನೀರಾವರಿ ಅಂದ್ರೆ ಈಗ ಕಬ್ಬು ನೀರಾವರಿ ಬೆಳೆಯತಕ್ಕಂಥ ಪ್ರಮುಖ ಬೆಳೆ, ಅಲ್ಲಿ ಇದರ ಬಾಧೆ ಹೆಚ್ಚು. ಕಬ್ಬಿಗೆ ಯಾಕೆ ಹೆಚ್ಚಂತ ಕೇಳಿದ್ರೆ ಇದು ಬಹುವಾರ್ಷಿಕ ಬೆಳೆ, ಅಂದ್ರೆ ಪೆರಿನಿಯಲ್ ಅಂತ ಹೇಳ್ತೇವೆ. ಒಮ್ಮೆ ಕಬ್ಬು ನಾಟಿ ಮಾಡಿದ್ರೆ ಸುಮಾರು 12-14 ತಿಂಗಳ ಅಲ್ಲೇ ಇರ್ತೈತಿ ಭೂಮಿಯಲ್ಲಿ. ಅದಕ್ಕೆ ಯಥೇಚ್ಛವಾಗಿ ಫುಡ್ ಅಂದ್ರೆ ಆಹಾರ ಸಿಗ್ತೈತಿ. ಒಮ್ಮೆ ಬಂದ ಅಲ್ಲಿ ಅಲ್ಲಿ ಆಶ್ರಯ ತಗೊಂಡ್ರೆ 3-4 ವರ್ಷ ಅದಕ್ಕೆ ತನ್ನ ಸಂತತಿ ಬೆಳೆಯಕ ಆಹಾರವನ್ನು ಕಬ್ಬು ಪೂರೈಸ್ತೈತಿ. ಇದಲ್ಲದೆ ಈಗ ತಾವು ಕೇಳಿದ್ರಿ ನೀರಾವರಿ ಅಂತ, ಕಬ್ಬಿಗೆ ಸುಮಾರು 8 ದಿವಸಕ್ಕೊಮ್ಮೆ ನೀರು ಕೊಡ್ತಾರೆ. ಆಮೇಲೆ ಬೆಳೆದ ಕಬ್ಬಿನಲ್ಲಿ ಇದಕ್ಕೆ ಪರಿಪೂರ್ಣವಾದ ವಾತಾವರಣ ಇರ್ತೈತಿ, ಮೈಕ್ರೋ ಕ್ಲೈಮೇಟ್ ಅಂತ ಹೇಳ್ತೀವಿ. ಬಿಸಿಲು ಬಡಿಯೋದಿಲ್ಲ, ಆಮೇಲೆ ಇಲ್ಲಿ ಸಾಕಷ್ಟು ತೇವಾಂಶ, ಆಮೇಲೆ ಸಾವಯವ ವಸ್ತು ಇರೋದ್ರಿಂದ ಇದು ಕಬ್ಬನ್ನು ಹೆಚ್ಚು ಇಚ್ಛೆ ಅಂದ್ರೆ ಪ್ರಿಫರೆನ್ಸ್ ಅಂತ ಹೇಳ್ತೇವೆ ನಾವು. ಈ ವಾಣಿಜ್ಯ ಬೆಳೆ ಈ ಸಮಸ್ಯೆಯಿಂದ ಬಳಲ್ತಾ ಇದೆ ಕಳೆದ ಒಂದು ದಶಕದಿಂದ. ಒಂದು ವೇಳೆ ಇದು ಗೊಣ್ಣೆ ಹುಳು ಬಂತು ಅಂತ ಅಂದ್ರೆ ಕಬ್ಬಿಗೆ ಬಂತು, ಯಾವ ರೀತಿ ಹಾನಿ ಮಾಡುತ್ತೆ? ಅದು ಹಾನಿ ಮಾಡಿದ್ದು ಬೆಳೆಗಳ ಮೇಲೆ ಏನು ಲಕ್ಷಣಗಳು? ಇದು ಭೂಮಿ ಒಳಗಡೆ ಇರ್ತದೆ, ಅಂದ್ರೆ ಈಗ ನಾವು ಏನು ಭೂಗತ ಅಂತೇವಲ್ಲ ಆ ಟೈಪ್, ಇದು ಕಣ್ಣಿಗೆ ಕಾಣಲ್ಲ. ಇದರಲ್ಲಿ ಒಂದು ಹಂತ ಎಡಲ್ಟ್ ಅಂತ ಹೇಳ್ತೇವೆ ನಾವು, ವಯಸ್ಕ ದುಂಬಿ ಸಾಮಾನ್ಯವಾಗಿ ವರ್ಷದಲ್ಲಿ ಒಮ್ಮೆ ಹೊರಗಡೆ ಬರ್ತೈತಿ ಭೂಮಿಯಿಂದ. ಈಗ ಇದರಲ್ಲಿ ಸಮಸ್ಯೆ ಎದಕ್ಕಾಗಿದೆ ಅಂದ್ರೆ, ಈಗ ಇದು ಸಾಮಾನ್ಯವಾಗಿ ನಮ್ಮ ಧಾರವಾಡ ಭಾಗ ತಗೊಂಡ್ರೆ ಈ ಅಡ್ಡ ಮಳೆ ಅಂತ ಹೇಳ್ತೇವೆ ನಾವು, ಪ್ರೀ ಮಾನ್ಸೂನ್ ಶವರ್ಸ್ ಏಪ್ರಿಲ್ ಮೇ ದಲ್ಲಿ ಬಿದ್ದಾಗ ಸಾಯಂಕಾಲ 7:30 ಸುಮಾರಿಗೆ ಭೂಮಿಯಿಂದ ಹೊರಗಡೆ ಬರ್ತದೆ. ಬಂದು ಇದು ಆಶ್ರಿತ ಸಸ್ಯ ಅಂತ ಇರ್ತಾವ ಹೊಲದ ಬದುವೆ ಮೇಲೆ, ಬೇವಿರ್ಬೋದು, ಜಾಲೆ, ಪೇರು, ನೇರಳೆ, ಅದನ್ನ ತಿಂದು ಬೆಳಿಗ್ಗೆ ಇದು ಹೆಣ್ಣು ದುಂಬಿ ಗಂಡು ಹುಳದ ಜೋಡಿ ಸಂಯೋಗ ಹೊಂದಿ ಹೆಣ್ಣು ದುಂಬಿ ಕುಡಿಕೆ ಆಕಾರದ ಒಂದು ಮಣ್ಣಿನ ಇವನ್ ಮಾಡಿ ಅದರಲ್ಲಿ ಮೊಟ್ಟೆ ಇಡ್ತದೆ. ಸುಮಾರು ಒಂದು ಹೆಣ್ಣು ದುಂಬಿ 20-35 ಮೊಟ್ಟೆಗಳನ್ನು ಇಡುವಂತಹ ಒಂದು ಸಾಮರ್ಥ್ಯ ಹೊಂದೈತಿ. ಮುಂದೊಂದು 7-8 ದಿವಸ ಆದಮೇಲೆ ತತ್ತೆ ಒಡೆದು 1ನೇ ಹಂತದ ಮರಿ ಬರ್ತೈತಿ. 1ನೇ ಹಂತದ ಮರಿ ಬಂದಾಗ ಇದು ರೈತರಿಗೆ ಅಥವಾ ಬಾಧೆ ಗೊತ್ತಾಗೋದಿಲ್ಲ. ಕಾರಣ ಇಷ್ಟೇ, 1ನೇ ಹಂತದ ಮರಿ ಯಾವುದೇ ಬೆಳೆ, ಕಬ್ಬು ಇರ್ಬೋದು ಬೇರೆ ಬೆಳೆ ಇದ್ದರೂ ಅದರ ಬೇರನ್ನು ಕಡಿಯುವುದಿಲ್ಲ. ಇದು ಹೊಲದಲ್ಲಿ ಅಥವಾ ಕ್ಷೇತ್ರದಲ್ಲಿ ಇರತಕ್ಕಂತಹ ಸಾವಯವ ವಸ್ತುವನ್ನು ತಿಂದು 30-35 ದಿವಸ ಆದಮೇಲೆ ಪರೆ ಬಿಟ್ಟು 2ನೇ ಹಂತಕ್ಕೆ ಹೋಗ್ತದೆ. 2 ಮತ್ತು 3ನೇ ಹಂತ ಸುಮಾರು ಒಂದು 150 ದಿವಸಗಳವರೆಗೆ ಇರ್ತಾವೆ. ಸಾಮಾನ್ಯವಾಗಿ ಇದು ಜೂನ್ದಿಂದ ಸೆಪ್ಟೆಂಬರ್ ಮಟ್ಟ ಆ ಬೇರು ಕಡಿಯೋದ್ರಿಂದ ಬೆಳೆ ಕಬ್ಬಿನಲ್ಲಿ ಪ್ರಾರಂಭಿಕವಾಗಿ ಎಲೆಯ ವರ್ಣ ಹಳದಿ ಬಣ್ಣಕ್ಕೆ ತಿರುಗ್ತತೆ. ತದನಂತರ ಅರಿಶಿನದ ಒಂದು ಬಣ್ಣ ಏನಿರ್ತೈತೆ ಆ ಟೈಪ್ ಎಲೆಗಳೆಲ್ಲ ಹಳದಿ ಆಗ್ತವೆ. ಕೊನೆಯದಾಗಿ ಎಲೆಗಳೆಲ್ಲ ಒಣಗಿ ನೀವು ಈ ಕಬ್ಬಿಂದ ಕ್ಲಂಪ್ ಅಂತ ಹೇಳ್ತೇವೆ ನಾವು. ಒಂದು ತಾಯಿ ಕಬ್ಬಿದ್ದರೆ ಒಂದು 10-15 ಮರಿ ಇರ್ತಾವೆ. ಅಂಥ ಬಾಧಿತ ಕ್ಲಂಪ್ ಅಥವಾ ಗುಂಪಿಯನ್ನು ನೀವು ತೆಗೆದರೆ ಸರಳವಾಗಿ ಅದು ಕೈಯಲ್ಲಿ ಬರ್ತೈತಿ. ಕೆಳಗಡೆ ನೋಡಿದರೆ ನೀವು ಒಂದು 20-15 ಈ 3ನೇ ಹಂತದ ಮರಿಗಳು, ಈ ಗೊಣ್ಣೆ ಹುಳದ ಮರಿಗಳು ಇರ್ತಾವೆ. ಗೊಣ್ಣೆ ಹುಳ ಅಂತ ನೀವು ಯಾರಿಗೇ ಕೇಳಿರಿ, ಕಬ್ಬು ಬೆಳೆಯೋ ರೈತರಿಗೆ ನೋಡೇವ್ರಿ ಅಂತಾರೆ. ಆದರೆ ವಯಸ್ಕ ದುಂಬಿಯನ್ನು ನೋಡಿರೋದಿಲ್ಲ ಅವರು. ಕಾರಣ ಇಷ್ಟೇ, ಇದು ರಾತ್ರಿ ವೇಳೆ ಭೂಮಿಯಿಂದ ಹೊರಗಡೆ ಬಂದು ಬೆಳಗ್ಗೆ 5 ಗಂಟೆಗೆ ಅಂದರೆ ಭೂಮಿಯಲ್ಲಿ ಸೇರಿಬಿಡ್ತದೆ. ಈ ಕಾರಣದಿಂದ ಇದು ಬಾಧೆ 2 ಅಥವಾ 3ನೇ ಹಂತ ಸಾಮಾನ್ಯವಾಗಿ ಜೂನ್ದಿಂದ ಆಗಸ್ಟ್ದಲ್ಲಿ ಗೊತ್ತಾಗ್ತೈತಿ. ಇದು 3ನೇ ಸ್ಟೇಜ್ ಆವಾಗ ಏನು ಮಾಡೋಕ್ಕೆ ಬರ್ತಿರೋದಿಲ್ಲ. ಆವಾಗ ರೈತರು ಎಲ್ಲ ಕೃಷಿ ಇಲಾಖೆ ಇರ್ಬೋದು, ವಿಶ್ವವಿದ್ಯಾಲಯದವ್ರನ್ನ ಸಂಪರ್ಕ ಮಾಡ್ತಾರೆ. ಇದು ರೈತರಿಗೆ ರೈತರ ಬೆಳೆಗೆ ಪೀಡೆ ಆಗಿರೋದ್ರಿಂದ ಅದನ್ನು ನಾವು ಒಂದು ಹಂತದವರೆಗೆ ಹತೋಟಿ ಮಾಡಲೇಬೇಕು ಅಂತೇಳಿ. ಈಗ ನೀವು ಇಷ್ಟು ಜೀವನ ಚಕ್ರ ಹೇಳಿದ್ರಿ, 3-4 ಹಂತದಲ್ಲಿ ಇರುತ್ತೆ. ನಾವು ಅದನ್ನು ಹತೋಟಿ ಮಾಡಬೇಕಾದ್ರೆ ಯಾವ ಹಂತ ಒಳ್ಳೆಯದು ಅಥವಾ ಎಲ್ಲ ಹಂತದಲ್ಲಿ ಪ್ರಯತ್ನ ಮಾಡ್ತಾ ಇರಬೇಕು? ಇದಕ್ಕೆ ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳ್ತೇವೆ ನಾವು, ಕ್ಯೂರೇಟಿವ್ ಮೆಥಡ್ಸ್. ಈಗ ಇದರದು ಜೀವನ ಚಕ್ರ ತಿಳ್ಕೊಂಡ್ಬಿಟ್ರೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಇದರದು ಬಿಹೇವಿಯರ್ ಅಂತ ಏನು ಹೇಳ್ತೇವೆ ಅದು ಬೇರೆ. ಮಳೆ ಬಿದ್ದ ಮೇಲೆ ಬರ್ತದೆ. ಈಗ ನೀವು ಯಾವುದೇ ಕೀಟಶಾಸ್ತ್ರದ ಒಂದು ಪುಸ್ತಕ ಅಥವಾ ರಿಪೋರ್ಟ್ ನೋಡಿದರೆ ಇದಕ್ಕೆ ಮೇ ಜೂನ್ ಬಿಟ್ಲ್ ಅಂತ ಹೇಳ್ತಾರೆ. ಮೇ ಜೂನ್ ದುಂಬಿ ಅಂದರೆ ಸಾಮಾನ್ಯವಾಗಿ ಅಡ್ಡ ಮಳೆ ಬಂದ ಮೇಲೆ ಇದು ಹೊರಗೆ ಬರ್ತಕ್ಕಂಥ ಒಂದು ಸ್ಥಿತಿ ಇತ್ತು. ಯಾವಾಗ ಇದು ವಾಣಿಜ್ಯ ಬೆಳೆ, ನೀರಾವರಿ ಕ್ಷೇತ್ರ ಹೆಚ್ಚಾಯಿತು, ಕಬ್ಬಿನ ಏರಿಯಾ ಹೆಚ್ಚಾಯಿತು ಪ್ರದೇಶ, ಸಾಮಾನ್ಯವಾಗಿ ಅಕ್ಟೋಬರ್ದಿಂದ ಈ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭ ಆಗ್ತವೆ, ಆವಾಗ ಅದು ಕೊಯ್ಲಿಗೆ ಬರ್ತೈತೆ ಕಬ್ಬು. ಅಕ್ಟೋಬರ್ದಿಂದ ಹಿಡಿದು ಇದು ಮಾರ್ಚ್ ಮಟ್ಟ ಕೊಯ್ತಿರ್ತಾರೆ ಕಬ್ಬು. ಕಟಾವು ಮಾಡಿದ ಮೇಲೆ ಅವರು ನೀರು ಕೊಡ್ತಾರೆ. ಸಾಮಾನ್ಯವಾಗಿ ಆವಾಗ ಏನಿದೆ ನವಂಬರ್ ಡಿಸೆಂಬರ್ದಲ್ಲಿ ಇದು ಸುಪ್ತಾವಸ್ಥೆಯಲ್ಲಿರ್ತೈತಿ, ಕೋಶಾವಸ್ಥೆಯಿಂದ ಸುಪ್ತಾವಸ್ಥೆಗೆ ಹೋಗ್ತೈತಿ. ಇದಕ್ಕೆ 2 ಪೂರಕಾಂಶಗಳು ಬೇಕು ಭೂಮಿಯಿಂದ ಹೊರಗೆ ಬರಬೇಕಾದ್ರೆ. ಒಂದು, ಎಲ್ಲ ಅದರದ್ದು ರಿಪ್ರೊಡಕ್ಟಿವ್ ಆರ್ಗನ್ಸು ಬೆಳೆದಿರಬೇಕು. ಬೆಳೆದ ಮೇಲೆ ಮಣ್ಣಿನ ತೇವಾಂಶ ಶೇಕಡ 20%ಕ್ಕಿಂತ ಹೆಚ್ಚಿರಬೇಕು. ಆಮೇಲೆ ಮಣ್ಣಿನಲ್ಲಿಯ ಟೆಂಪರೇಚರ್ ಅಂತ ಏನು ಹೇಳ್ತೀವಿ, ಉಷ್ಣಾಂಶ 35°C ಇದ್ದಾಗ ಇದು ಭೂಮಿಯಿಂದ ಹೊರಗಡೆ ಬರ್ತದೆ. ಈಗ ಫೆಬ್ರವರಿ 1ನೇ ವಾರದಾಗ ಪ್ರಾರಂಭ ಆತಂದ್ರೆ ಫೆಬ್ರವರಿ 2ನೇ ವಾರ 3ನೇ ವಾರ ಒಂದು ದಿವಸಕ್ಕೆ ಸುಮಾರು 800,000 ದುಂಬಿಗಳು ಹೊರಗೆ ಬರ್ತಾವೆ. ಅದನ್ನು ಹೆಂಗೆ ಅಂದರೆ ನೀವು ಬೇವಿನ ಗಿಡದ ಮೇಲೆ ಅದು ಎಲೆ ಮೇಲೆ ಅಲ್ಲೇ ಕುಳಿತಿರ್ತಾವೆ, ಅವು ಎಲೆಗಳನ್ನು ತಿಂದು ಮತ್ತು ಭೂಮಿಗೆ ಹೋಗ್ತಾವೆ. ಆ ಹಂತ ಯಾವಾಗ ಇದು ಹೆಚ್ಚು ಬರ್ತದೆ ಆವಾಗ ನೀವು ಈ ಕ್ರಮಗಳನ್ನು ತಗೋಬಹುದು. ಅದೇ ಈಗ ಬರೀ ನಾವು ಅದರ ಜೀವನ ಚಕ್ರ ನೋಡಿದರೆ ಮಾತ್ರ ಸಾಧ್ಯ ಇಲ್ಲ, ಪ್ರದೇಶದ ಮತ್ತು ತೇವಾಂಶ ಎಷ್ಟಿದೆ ಏನು ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡೇ ನೀವು ಹತೋಟಿ ಕ್ರಮಗಳನ್ನು ವಹಿಸಬೇಕು. ಹೌದು, ಅದರಲ್ಲಿ ಭೌತಿಕವಾಗಿ, ರಾಸಾಯನಿಕವಾಗಿ, ಜೈವಿಕವಾಗಿ ಬೇರೆ ಬೇರೆ ರೀತಿಯಿಂದ ನಾವು ಹತೋಟಿ ಕ್ರಮಗಳನ್ನು ಹೇಳ್ತೀವಿ, ಹೇಗೆ ಮಾಡಬಹುದು ಅದನ್ನು? ಒಂದನೆಯದಾಗಿ ಈಗ ನೀವು ನಾಟಿ ಮಾಡೋ ಪೂರ್ವದಲ್ಲಿ ಮಾಗಿ ಉಳುಮೆ ಅಂತ ಹೇಳ್ತಾರೆ, ಮಾಡಿ ಸುಮಾರು 2-3 ತಿಂಗಳ ಬಿಡಬೇಕು. ಇದು ಕಬ್ಬಿನಲ್ಲಿ ಸುಮಾರು 2 ಹಂಗಾಮಿದೆ, ಒಂದು ಅಡಸಾಲಿ ಅಂತ ಹೇಳ್ತೀವಿ, ಇನ್ನೊಂದು ಏಕಸಾಲಿ. ಹೆಚ್ಚಾಗಿ ಶೇಕಡ 90%ರಷ್ಟು ಏಕಸಾಲಿ ಮಾಡ್ತಾರೆ, ಅಂದರೆ ಅಕ್ಟೋಬರ್ದಿಂದ ಫೆಬ್ರವರಿ ಮಟ್ಟ. ಈಗ ಅಡಸಾಲಿ ಅಂದರೆ ಜುಲೈ ಪ್ಲಾಂಟಿಂಗ್ ಮಾಡಿ ಕಬ್ಬನ್ನು ನಾಟಿ ಮಾಡೋದು. ಮಾಗಿ ಉಳುಮೆ ಮಾಡಿದ್ರೆ, ಮಾಗಿ ಉಳುಮೆ ನೀವು ಅಡಸಾಲಿಯನ್ನು ಬೆಳೀತಾರೆ ಸಾಮಾನ್ಯವಾಗಿ ರೈತರು, ಅಂದರೆ ಅದು 18 ತಿಂಗಳ ನಂತರ ಕೊಯ್ಲಿಗೆ ಬರ್ತೈತೆ. ಏಕಸಾಲಿ ಸುಮಾರು 12 ತಿಂಗಳ ಮೇಲೆ. ಕಬ್ಬು ಏನು ನಾಟಿ ಮಾಡ್ತೀರಿ ಫೆಬ್ರವರಿ ತಿಂಗಳಲ್ಲಿ, ಈ ಮಣ್ಣಿಗೆ ಒಂದು ಕೀಟನಾಶಕ ಇದೆ, ರಾಸಾಯನಿಕ ಕೀಟನಾಶಕ ಲೆಸೆಂಟ ಅಂತ ಹೇಳ್ತಾರೆ ಅದನ್ನ, ಅದರಲ್ಲಿ ಪಿಪ್ರೋನಿಲ್ ಮತ್ತು ಇಮಿಡಾ ಎರಡು ಮಿಶ್ರಣ ಇದ್ದಿದ್ದು ಅದನ್ನು ಒಂದು ಎಕರೆಗೆ ಸುಮಾರು 150 ಗ್ರಾಂ ಸಾಯಿಲ್ ಡ್ರೆಂಚಿಂಗ್ ಅಂತ ಹೇಳ್ತೀವಿ, ಮಣ್ಣಿಗೆ ಉಣಿಸ್ಬೇಕು. ಇದಾದ ನಂತರ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಜೈವಿಕವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ತಯಾರಾಗ್ತಕ್ಕಂಥ ಒಂದು ಜೈವಿಕ ಕೀಟನಾಶಕ ಇದೆ, ಮೆಟರೈಜಿಯಂ ಅನಿಸೋಪ್ಲಿ ಅಂತ. ಬಾಧೆಗೆ ಅನುಸಾರವಾಗಿ ತೀವ್ರ ಬಾಧೆ ಇದೆ ಅಂದರೆ ಎಕರೆಗೆ 8-10 ಕೆಜಿ, ಒಳ್ಳೆ ಕಳಿತಂಥ ಕೊಟ್ಟಿಗೆ ಗೊಬ್ಬರ ಸುಮಾರು ಒಂದು 5-6 ಕ್ವಿಂಟಲ್ ಜೋಡಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ಮಣ್ಣಿಗೆ ಹಾಕಬೇಕು. ಆಮೇಲೆ ದುಂಬಿ ಆ್ಯಕ್ಟಿವಿಟಿ ಹೆಚ್ಚಿದ್ದಾಗ ಈ ಹರಳು ರೂಪದ ಕೀಟನಾಶಕ ಇರ್ತದೆ, ಈಗ ಸದ್ಯ ಕ್ಲೋರೋಪೈರಿಫಾಸ್ ಅಂತಿದೆ 10 ಜಿ, ಅದನ್ನು ಒಂದು ಮರಳಿನೊಂದಿಗೆ ಸ್ವಲ್ಪ ಹಸಿ ಮಾಡಿ ಅದನ್ನು ಚಲ್ತಾ ಇದ್ರೆ ಅಂಥ ಕ್ಷೇತ್ರದಲ್ಲಿ ಹೆಣ್ಣು ದುಂಬಿ ಮೊಟ್ಟೆ ಇಡೋದಿಲ್ಲ. ಅಕಸ್ಮಾತ್ ನೀವು ನಿನ್ನೆ ಮೊಟ್ಟೆ ಇಟ್ಟಿತ್ತು, ಇವತ್ತು ನೀವು ಬ್ರಾಡ್ಕಾಸ್ಟ್ ಮಾಡಿದರೆ ಅಂಥ ಮೊಟ್ಟೆಗಳು ಒಡೆಯುವುದಿಲ್ಲ, ಹ್ಯಾಚ್ ಆಗೋದಿಲ್ಲ. ಇದು ಒಂದು ಒಳ್ಳೆಯ ಕ್ರಮ. ಹಾಗೂ ಈ ಬಾಧೆ ಹೆಚ್ಚಿದ್ದಲ್ಲಿ ಟ್ರ್ಯಾಪ್ ಕ್ರಾಪ್ ಅಂತ ಹೇಳ್ತೀವಿ ನಾವು, ಬಲೆ ಬೆಳೆಗಳು, ಈರುಳ್ಳಿ ಅಥವಾ ಉಳ್ಳಾಗಡ್ಡೆಯನ್ನು ನೀವು ಕಬ್ಬಿನ ಸಾಲಿನಲ್ಲಿ ಈಗ ಸಾಮಾನ್ಯವಾಗಿ 4-5 ಫುಟ್ ರೋ ಮಾಡ್ತಾರೆ, ಅಲ್ಲಿ ಹಾಕಿಬಿಟ್ರೆ ಕಬ್ಬಿನಕ್ಕಿಂತ ಇದು ಇಷ್ಟಪಡುವುದು ಈರುಳ್ಳಿ ಮತ್ತು ಅದಕ್ಕೆ ಅಟ್ರಾಕ್ಟ್ ಆಗ್ತದೆ. ಉಳ್ಳಾಗಡ್ಡಿಗೆ ಹೆಚ್ಚು ಅಟ್ರಾಕ್ಟ್ ಆಗೋದ್ರಿಂದ ನೀವು ಅದನ್ನು ಹಾಕಿ ಅಲ್ಲಿ ಏನಾದರೂ ಹಾನಿಯಾದರೂ ನಿಮ್ಮ ಮುಖ್ಯ ಬೆಳೆ ಉಳಿತೈತಿ, ಅದನ್ನು ತೆಗೆದು ನಾಶ ಮಾಡ್ಬೋದು. ಇದಲ್ಲದೆ ಈಗ ಖರ್ಚಿಲ್ಲದ ಬೇಸಾಯ ಕ್ರಮ ಇದನ್ನು ಹತೋಟಿ ಮಾಡೋದಂದರೆ ಈಗ ಬ್ಲ್ಯಾಕ್ ಸಾಯಿಲ್ ಅಂತ ಏನು ಹೇಳ್ತೇವೆ, ಸಾಮಾನ್ಯವಾಗಿ ಬಾಗಲಕೋಟು ಪಾರ್ಟ್ಸ್ ಆಫ್ ಬೆಳಗಾವಿದಲ್ಲಿ ನೀರು ನಿಲ್ಲುವಂತಹ ಒಂದು ಸಾಮರ್ಥ್ಯ ಹೊಂದಿದ ನೆಲದಲ್ಲಿ ನೀವು ನೀರು ನಿಲ್ಲಿಸಿಬಿಟ್ರೆ ಸಾಕು, ಒಂದು 3 ಗಂಟೆ ಕಬ್ಬನ್ನು ಸಾಲು ಕಟ್ಟಿ. ಇದು ಮರಳು ಮತ್ತು ಮಸಾರಿ ಜಮೀನಿನಲ್ಲಿ ಸಾಧ್ಯ ಇಲ್ಲ, ಇದನ್ನು ನಾವು ಸಮೀರ್ವಾಡಿ ಫ್ಯಾಕ್ಟರಿ ಒಳಗೆ ನಾವು 2 ವರ್ಷ ಮಾಡಿ ಇದರಲ್ಲಿ ಯಶಸ್ವಿಯನ್ನು ಪಡೆದಿದ್ದೇವೆ. ಅಂದರೆ ನೀರು ಎಲ್ಲಿ ಇಂಗೋದಿಲ್ಲ ಅಲ್ಲಿ ನೀವು 2-3 ಗಂಟೆ ನೀರು ನಿಲ್ಲಿಸಿಬಿಟ್ರೆ, ಮೂರನೇ ಹಂತದ ಮರಿ ಅಂತ ಹೇಳಿದೆ ಅವು ಆಕ್ಚುಲಿ ತೇಲಾಡ್ತಿರ್ತಾವೆ ಸತ್. ಇದು ಖರ್ಚಿಲ್ಲದೆ ಹಾಗೂ ನಮ್ಮ ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲದೆ ಯಾವುದೇ ರಾಸಾಯನಿಕ ಇಲ್ಲದೆ ಇದನ್ನು ಹತೋಟಿ ಮಾಡಬಹುದು. ಈಗ ಪ್ರಮುಖವಾಗಿ ನಾನು ಹೇಳೋದಂದ್ರೆ ರಾಸಾಯನಿಕ ಹೇಳಿದ್ರೆ ಜೈವಿಕ ಹೇಳಿದ್ರೆ, ಇಲ್ಲಿ ಜೈವಿಕ ಮೆಟ್ರೈಜಮ್ ಹೇಳಿದ್ರಲ್ಲ, ಮೆಟ್ರೈಜಮ್ ಇನ್ ಅದು ಎಷ್ಟು ಪರಿಪೂರ್ಣ ಅಂದ್ರೆ 80%, 100%, 50%? ಈಗ ರಾಸಾಯನಿಕದಿಂದ 40% ಹತೋಟಿ ಆಗ್ಬೋದು, ಈ ಮೆಟ್ರೈಜಿಯಂದಿಂದ 30-40% ಅಂದ್ರೆ ಎಲ್ಲಾ ಕ್ರಮಗಳನ್ನು ಕೂಡಿಸಿದ್ರೆ ಸುಮಾರು 90% ಇದನ್ನ ಹತೋಟಿ ಮಾಡಬಹುದು. ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರ, ನಮ್ಮ ಹೊಲದಲ್ಲಿ ಬಂದಿಲ್ಲ ಅಂತ ಹೇಳಿ ಇನ್ನೊಬ್ರು ಮಾಡ್ತಾರ, ಎಲ್ಲಿ ಹತೋಟಿ ರಾಸಾಯನಿಕ ಅಥವಾ ಇವನ್ ಬಳಸಿರ್ತಾರ ಅಲ್ಲಿ ಬಿಟ್ಟು ಬಾಜು ಹೊಲದಲ್ಲಿ ಬರ್ತೈತೆ. ಅದಕ್ಕೆ ಇದನ್ನ ಸಮಗ್ರ ಕ್ರಮಗಳನ್ನು ಒಬ್ಬರೇ ಅನುಸರಿಸಿದ್ರೆ ಆಗೋದಿಲ್ಲ, ಸಾಮೂಹಿಕವಾಗಿ 3-4 ವರ್ಷ ಇದನ್ನು ಮಾಡಿದ್ರೆ ಇದನ್ನ ನಿರ್ಮೂಲನೆ ಮಾಡಬಹುದು ಅಂತ ಹೇಳಿ ನಾನು ಈಗ ಕಳೆದ 16 ವರ್ಷದಿಂದ ಹೇಳ್ತಾ ಇದ್ದೇನೆ, ಆದ್ರೆ ಇದು ಸಾಧ್ಯ ಆಗ್ತಾ ಇಲ್ಲ. ಈಗ ಪ್ರಮುಖವಾಗಿ ನನಗೆ ಏನನ್ಸುತ್ತಂದ್ರೆ, ರಾಸಾಯನಿಕಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ಬೇರೆ ಕೀಟಗಳು, ಸೂಕ್ಷ್ಮಾಣುಜೀವಿಗಳು, ಉಪಯುಕ್ತ ಕೀಟಗಳು, ಸೂಕ್ಷ್ಮಾಣುಜೀವಿಗಳು ಇವುಗಳು ಕೂಡ ಹಾನಿ ಮಾಡುತ್ತೆ ರಾಸಾಯನಿಕ. ಹಾಗಾಗಿ ಮೆಟ್ರೈಜಮ್ ಅನ್ನೇ ಬಳಸುವುದರಿಂದ ನಾವು ಇಲ್ಲಿ ಈ ಕೀಟವನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಇತ್ತು. ಅಂದರೆ ನೀವು 8 ಕೆಜಿ ಹೇಳ್ತೀರಿ ಅಥವಾ 10 ಕೆಜಿ ಹೇಳ್ತೀರಿ, ಇನ್ನೂ 20-30 ಕೆಜಿ ಹಾಕುವಷ್ಟು ರೈತರು ಗಟ್ಟಿ ಆದ್ರಂದ್ರೆ ಅದನ್ನ ತಯಾರು ಮಾಡಿಕೊಂಡ್ರು ಅಂದರೆ ಇನ್ನೂ ಪರಿಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ. ನಾನು ಅಂತ ಇಲ್ಲ, ಹೆಚ್ಚಾಗಿ ನಾವು ಹೇಳೋದು ಕೊನೆಯ ಡೋಸ್ 10 ಕೆಜಿ, 8-10 ಕೆಜಿ ತೀವ್ರ ಬಾಧೆ ಆದಲ್ಲಿ. ದುಂಬಿಗಳನ್ನು ಯಾವಾಗ ಹೊರಗಡೆ ಬರ್ತಾವೆ ಭೂಮಿಯಿಂದ, ಇದು ದೀಪಕ್ಕೆ ಆಕರ್ಷಿತ ಆಗ್ತದೆ. ಪೆಟ್ರೋಮ್ಯಾಕ್ಸ್ ನೀವು ಹಾಕಿ ಒಂದು ಟ್ಯೂಬ್ ಲೈಟ್ ಹಾಕಿದ್ರೆ ಇದ್ರದ್ದು ಸ್ವಲ್ಪ ತೂಕ ಹೆಚ್ಚಿರೋದ್ರಿಂದ ಹೆಚ್ಚು ಹರಲ್ಲ ಇದು. ಆಮೇಲೆ ಇದ್ರ ಬಾಧೆಯಲ್ಲಿ ಆಶ್ರಿತ ಸಸ್ಯ ಇರ್ತೈತಿ, ಅದಕ್ಕಂದ್ರೆ ವಯಸ್ಕ ದುಂಬಿಗೆ ತಿನ್ನಲಿಕ್ಕೆ ಆಹಾರ ಇರ್ತೈತಿ. ಆಮೇಲೆ ರೋಡ್ ಸೈಡ್ ಏನು ಈಗ ವೆಹಿಕಲ್ ಮೂವ್ಮೆಂಟ್ ಇರ್ತೈತಿ ವಾಹನ, ಅಲ್ಲಿ ಲೈಟಿಗೆ ಇದು ಬೆಳಕಿಗೆ ಅಟ್ರಾಕ್ಟ್ ಆಗ್ತೈತಿ, ಅದನ್ನೇ ನಾವು ಉಪಯೋಗ ಮಾಡಿಕೊಂಡು ಲೈಟ್ ಹಾಕಿ ಪೆಟ್ರೋಮ್ಯಾಕ್ಸ್ ಹಾಕಿ ಅಥವಾ ಈ ಕಬ್ಬಿಂದು ಒಣಗಿದ ರವದಿ ಅದನ್ನು ಸಾಯಂಕಾಲ ನೀವು ಒಂದು ಗಂಟೆ ಬೆಂಕಿ ಹಚ್ಚಿದ್ರೆ ಆ ಬೆಂಕಿಯಲ್ಲೇ ಇದು ಬಂದು ಬೀಳುವಂತಹ ಒಂದು ದುಂಬಿ ಅಲ್ಲಿ ಸ್ವಲ್ಪ ಹತೋಟಿ ಆಗ್ತತಿ. ಮೆಟ್ರೈಜಿಯಂ ಬಳಸುವುದು ಇತ್ತೀಚೆಗೆ ಈ ಹಸಿರು ಲೇಬಲ್ ಅಂದ್ರೆ ಗ್ರೀನ್ ಲೇಬಲ್ ಮಾಲಿಕ್ಯೂಲ್ ಅಂತ ಹೇಳ್ತೇವೆ ನಾವು. ಈಗ ಮೊದಲೇನು ಹೇಳ್ತಿದ್ವಿ ನಾವು, ಫೋರೇಟ್ ಅದು ಕೆಂಪು ಬಣ್ಣದ್ದು ಅತಿ ಅಪಾಯಕಾರಿ, ಈಗ ಅತಿ ನೀವು ಸೂಕ್ಷ್ಮಾಣುಜೀವಿಗಳಿಗೆ ತೊಂದರೆ ಮಾಡದೆ ಕಡಿಮೆ ಇದರಲ್ಲಿ ಮಾಡಬೇಕಂದ್ರೆ ಈ ಕ್ಲೋರಾಂಟ್ರಿನಿಲಿಪ್ರೋಲ್ ಅಂತಿದೆ, ಫರ್ಟೇರಾ ಅಂತ ಬರ್ತದೆ ಒಂದು ಗ್ರಾನ್ಯೂಲ್, ಅದನ್ನು ಎಕರೆಗೆ 5 ಕೆಜಿ 5 ಉಸುಕು ಅಥವಾ ಮರಳಿನೊಂದಿಗೆ ಮಿಕ್ಸ್ ಮಾಡಿ ಹಾಕಿದ್ದೆ ಆದರೆ ಇದನ್ನು ತಾವು ಹೇಳಿದಂಗೆ ಇದನ್ನು ಯಶಸ್ವಿಯಾಗಿ ಹತೋಟಿ ಮಾಡಬಹುದು. ಹಾನಿ ಪ್ರಮಾಣ ಎಷ್ಟಿದೆ ಈ ಬೆಳೆಗೆ? ಹಾನಿ ಪ್ರಮಾಣ ತಗೊಂಡ್ರೆ 20-100% ಓ, ಒಂದು ಎಕರೆಕ್ಕೆ ನಿಮ್ಗೆ ಸಾಮಾನ್ಯವಾಗಿ 40-50 ಟನ್ ತೆಗಿತಿರ್ತಾರೆ ರೈತರು. ತೀವ್ರ ಬಾಧೆ ಆತಂದ್ರೆ ಅವ್ರಿಗೆ 2-3 ಟನ್ನು ಬರ್ಬೋದು. ಕಬ್ಬೆಲ್ಲ ಒಣಗಿ ಹೋಗ್ಬಿಡ್ತೈತೆ. ಅಂಥ ಕಬ್ಬು 8-10 ತಿಂಗಳದ್ದು ಒಣಗಿದ್ರು ಫ್ಯಾಕ್ಟ್ರಿಯವ್ರು ತಗೋದಲ್ಲ, ಯಾಕಂದ್ರೆ ಅದರಲ್ಲಿ ಸುಕ್ರೋಸ್ ಅಂಶ ಇರೋದಿಲ್ಲ, ಅದನ್ನು ಬೆಲ್ಲನೂ ಮಾಡಕ್ಕೆ ಬರಲ್ಲ, ಅದು ಸೀದಾ ನಿಮ್ಗೆ ಪೌಡರ್ ಮೇವು ಅಂತ ಹೇಳಿ ದನಗಳಿಗೆ ಹೋಗ್ಬೋದು ಅಷ್ಟೇ. ಈ ರೀತಿಯಾಗಿ ಒಂದು ಪ್ರದೇಶಕ್ಕೆ ಅತ್ಯಂತ ದೊಡ್ಡ ಪೀಡೆಯಾಗಿ ಇದು ಕಂಡು ಬಂದಿದೆ, ಇನ್ನೊಂದು ಪ್ರದೇಶದಲ್ಲಿ ಅಷ್ಟೊಂದಿಲ್ಲ, ಹಂಗೂ ಇರುತ್ತ? ಇದು ಸಾಮಾನ್ಯವಾಗಿ ಕೆಲವೊಮ್ಮೆ ತಳಿಗಳ ಮೇಲೇನೂ ಅವಲಂಬಿತವಾಗಿರ್ತೈತಿ, ಎಲ್ಲಾ ತಳಿಗಳಿಗೂ ಇದು ಬರ್ತೈತಿ. ನಾವು ನೋಡಿದ್ದು ಅಂದ್ರೆ ಈ COM 265, Sankeshwar 632, ಈ ತಳಿಗಳಲ್ಲಿ ಏನಿದೆ ಬೇರಿನ ಸಂಖ್ಯೆ ಹೆಚ್ಚಿದೆ, ಆಮೇಲೆ ಬೇರಿನ ಆಳ. ಈಗ ಶ್ಯಾಲೋ ರೂಟೆಡ್ ಅಂತ ಹೇಳ್ತೇವೆ ನಾವು, ಈ CO 86032 ಅದು ಶ್ಯಾಲೋ ರೂಟೆಡ್ ಇದೆ, ಮೇಲೇನೆ ಇರ್ತೈತಿ. ಅಂತ ತಳಿಗಳಿಗೆ ಇದ್ರ ಬಾಧೆ ಹೆಚ್ಚು. ಈ COM 265 ಇದು ಬಂದರೂ ಅದು ತಡ್ಕೊಳ್ಳುವಂತಹ ಒಂದು ಶಕ್ತಿ ಇದೆ. ಆದರೆ ಇದನ್ನು ನಮ್ಮ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿಲ್ಲ, ಇದು ಮಹಾರಾಷ್ಟ್ರ ರಾಜ್ಯದಿಂದ ಶಿಫಾರಸಾಗಿದ್ದ ಒಂದು ತಳಿ. ಸಾಮಾನ್ಯವಾಗಿ ನೀವು ಬೆಳಗಾವಿ ಅಂದರೆ ಚಿಕ್ಕೋಡಿ ಆ ಕಡೆ ಮಹಾರಾಷ್ಟ್ರದಿಂದ ಇದನ್ನು ತಂದು ಬೆಳೀತಾ ಇದ್ದಾರೆ. ಆ ಇದಕ್ಕೇನಿದೆ ಬೇರೆ ರೋಗಗಳದಾವು, ಈ ರಸ್ಟ್ ಅಂತ ಹೇಳ್ತೀವಿ, ಆಮೇಲೆ ಅದರದ್ದು ಇಳುವರಿ ಕಡಿಮೆ, ಆದರೆ ಗೊಣ್ಣೆ ಹುಳವನ್ನು ಬಾಧೆಯನ್ನು ತಡ್ಕೊಳ್ತೈತಿ. ಅದೇ ಟೈಪ್ ನಮ್ಮ ಸಂಕೇಶ್ವರದ್ದು SNK 92-93 ಅಂತ, ಅದರ ಪರ್ಯಾಯವಾಗಿ ಆ ತಳಿಗೆ ಇದರ ಬಾಧೆ ಬಹಳ ಕಡಿಮೆ, ಬರೋದಿಲ್ಲ ಅನ್ನೋಕ್ಕಿಂತ ಬಹಳ ಅತಿ ಕಡಿಮೆ. ಹಾಗಾಗಿ ಇದನ್ನ ಹತೋಟಿ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯ ಕ್ರಮಗಳನ್ನ ಕೈಗೊಳ್ಬೇಕು. ರೈತರು ಕೆಲವೊಂದಿಷ್ಟು ಟೈಮ್ನಾಗ ಏನ್ ಮಾಡ್ತಾರಂದ್ರೆ ಹತ್ತತ್ತಿಗೆ ಹಾಕ್ತಾರ, ಇದು ಕೂಡ ಕಾರಣ ಏನಾಗ್ಬೋದು? ಇದು ನೀವು ಹೇಳಿದಾಗೆ ಹತ್ತತ್ರ ಅಂದ್ರೆ ಹಾಕ್ಬಿಟ್ರೆ ನಿಮ್ಗೆ ಹತೋಟಿ ಕ್ರಮಗಳನ್ನು ತಗೊಳಕ್ ಕಷ್ಟ ಆಗುತ್ತೆ. 5 ತಿಂಗಳ ಬೆಳೆ 4 ತಿಂಗಳ ಮೇಲೆ ನೀವು ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ನೀರು ನಿಲ್ಲಿಸೋದು ಅಂತ ಹೇಳಿದೆ ನಾನು, ಅಲ್ಲೆಲ್ಲ ಒಂದು 40-30 ಫೂಟಿಗೆ ಅದನ್ನು ನೀರು ಕಟ್ಟಬೇಕು. ಆಮೇಲೆ ಏನಾದರೂ ನೀವು ಈ ಮೆಟ್ರೈಜಿಯಮ್ ಅದು ಅಪ್ಲೈ ಮಾಡಬೇಕಾದ್ರೆ ಒಳಗೆ ಹೋಗಿ ಮಾಡಬೇಕಾಗ್ತದೆ, ಕಬ್ಬಿನ ಬೇರಿಗೆ ಅದು ಮುಟ್ಟಬೇಕಲ್ಲ. ಹೀಗಾಗಿ ನೀವು ಅಂತರದ ಸಾಲು ಮಿನಿಮಮ್ ಅಂದರೆ ಕಡಿಮೆ ಅಂದರೆ 4 ಫೂಟು ಅಂತರ ಬಿಡಬೇಕು ಸಾಲಿಂದ ಸಾಲಿಗೆ. ಆಮೇಲೆ ಈಗ ರೈತರು ಮೊದಲು 3 ಗಣಿಕೆ ಕಣ್ಣಿನ ಕಬ್ಬಿನ ತುಂಡನ್ನು ಹಾಕ್ತಿದ್ರು, ಈಗ 1 ಕಣ್ಣು ಅಥವಾ ಸೀಡ್ಲಿಂಗ್ಸ್ ಬರ್ತಾವೆ ಸಸಿ ಅಂತ ಹೇಳ್ತಾರೆ ತರು, ಅದನ್ನು ಹಾಕಿ ಒಂದೊಂದು 1.5 ಫೂಟಿಗೆ ಒಂದೊಂದು ಹಚ್ಚಿಕೊಂಡು 4 ಫೂಟ್ ಅಂತರದಲ್ಲಿ ಬೆಳೆದ್ರೆ ಇದರ ಬಾಧೆಯನ್ನು ಕಂಡ್ಕೋಬಹುದು ಸರಳವಾಗಿ. ಒಳಗೆ ಬೆಳೆ ಹಾಕಲು ಸಾಧ್ಯ. ನೀವು ಹೇಳಿದ್ರಲ್ಲ 4-4 ಫೀಟ್ ಆದರೂ ಬಿಡಬೇಕು ಮಿನಿಮಮ್. ಇನ್ನೂ ಒಂದು ಅದಕ್ಕಿಂತ ಒಳ್ಳೆಯ ಪದ್ಧತಿ ಅಂದರೆ 8 ಸಾಲಿಗೆ 2 ಸಾಲು, 8 ಫೀಟಿಗೆ 2 ಸಾಲು, ಇಷ್ಟೇ ಸಂಖ್ಯೆಗೆ ಗಿಡಗಳನ್ನು ನಾವು ಕೂಡಿಸ್ಬೋದು, ಮಧ್ಯೆ ನೀವು ಬೇರೆ ಬೆಳೆಯನ್ನು ಹಾಕಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ಮಾಡಿದರೆ ಏನಾಗ್ತೈತಿ ನಿಮಗೆ ಆದಾಯನೂ ಬರ್ತೈತೆ ಅಂತರ ಬೆಳೆಯಿಂದ. ಇದರ ಇಳುವರಿ ಅಂದರೆ ನಿಮಗೆ ಹೆಚ್ಚಾಗಿ ಅಂತರ ಕೊಟ್ಟರೆ ಗಾತ್ರ ತೂಕ ಹೆಚ್ಚು ಬರ್ತದೆ, ಸಕ್ಕರೆ ಪ್ರಮಾಣ ಜಾಸ್ತಿ ಇರುತ್ತೆ. ಬಹಳ ನೀವು ಅಂತರ ಕಡಿಮೆ ಮಾಡಿ ಹಾಕಿದ್ರೆ ಕಬ್ಬಿನ ಸಂಖ್ಯೆ ಹೆಚ್ಚಾಗಬಹುದು, ಆದ್ರೆ ಅಳತೆ ಗಾತ್ರ ತೂಕ ಕಡಿಮೆ ಬರ್ತದೆ. ಆ ಕ್ರಮಗಳನ್ನು ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಕೃಷಿ ಇಲಾಖೆನೋ ಅಥವಾ ಯೂನಿವರ್ಸಿಟಿನೋ ಅಥವಾ KVKನೋ ಎಲ್ಲಿ ಭೇಟಿ ಆಗುವುದು? ಇದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಕೀಟಶಾಸ್ತ್ರ ವಿಭಾಗಕ್ಕೆ ಬಂದ್ಬಿಟ್ರೆ ನಮ್ಮಲ್ಲಿ ಅನೇಕ ಪ್ರಾಧ್ಯಾಪಕರು ಕೀಟ ತಜ್ಞರದಾರ, ನಿಮ್ಗೆ ಇದನ್ನು ಸಮರ್ಪಕವಾಗಿ ಮಾಹಿತಿ ಕೊಡ್ತಾರೆ. ಆಮೇಲೆ ಅದಕ್ಕೇನು ಬೇಕಾಗಿದ್ದು ಈ ಮೆಟರೈಜಿಯಮ್ ಅಂತ ಹೇಳಿದೆ, ನಮ್ಮಲ್ಲಿ ಸಾವಯವ ಸಂಸ್ಥೆ ಇದೆ, ಅಲ್ಲಿ ಇದನ್ನು ಕಂಟಿನ್ಯೂಸ್ ಆಗಿ ಪ್ರೊಡಕ್ಷನ್ ಇದೆ, ಅಲ್ಲಿ ಅಲ್ಲಿಂದ ತೊಗೊಂಡೋಗಿ ನೀವು ಇದನ್ನು ಮಾಡ್ಬೋದು. ಮೆಟರೈಜಿಯಮ್ ಅನ್ನು ಹೇಗೆ ತಯಾರು ಮಾಡ್ಬೋದು ರೈತರಿಗೆ ಒಂದು ತಂತ್ರಜ್ಞಾನ? ರೈತರಿಗೆ ಇದನ್ನು ತಯಾರು ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಇದಕ್ಕೆ ಟೆಕ್ನಾಲಜಿ ಇನ್ನು ಇದರಲ್ಲಿ ಇರೋದ್ರಿಂದ. ಈಗ ತಾವು ಕೇಳಿದ್ರಿ KVK ಬೆಳಗಾವಿದಲ್ಲಿದೆ, ಮತ್ತಿಕೊಪ್ಪ, ಆಮೇಲೆ ನಮ್ಮ ಕಬ್ಬು ಸಂಶೋಧನಾ ಕೇಂದ್ರ ಸಂಕೇಶ್ವರದಲ್ಲಿದೆ, ಅನೇಕ ಸಕ್ಕರೆ ಕಾರ್ಖಾನೆಗಳಲ್ಲಿ ಇದನ್ನು ತಯಾರು ಮಾಡ್ತಾ ಇದ್ದಾರೆ, ರೈತರಿಗೆ ರಿಯಾಯಿತಿ ದರದಲ್ಲಿನೂ ಅವರು ಕೊಡ್ತಾ ಇದ್ದಾರೆ. ಅಂದರೆ ಈಗ 1 KG ನಿಮ್ಮಿಂದ ತೊಗೊಂಡು ಹೋದ್ವಿ, ಅದನ್ನು 10 KG ಸಾವಯವ ಪದಾರ್ಥದಲ್ಲಿ ಬೆಳೆಸಿ ಅದಕ್ಕೆ ಬೇಕಾದಂಥ ವಾತಾವರಣ ನಿರ್ಮಾಣ ಮಾಡಿದರೆ 10 KG ಆಗ್ಬೋದಾ? ಇಲ್ಲ, ಇದು ಸಾವಯವ ವಸ್ತು, ಇದಕ್ಕೆ ಯಾಕೆ ನಾವು ಮಿಕ್ಸ್ ಮಾಡ್ರಿ ಅಂತ ಅಂದರೆ ಇದು ಒಂದು ಶಿಲೀಂಧ್ರ, ಇದಕ್ಕೆ ತಿನ್ನಲಿಕ್ಕೆ ಆಹಾರ ಮುಖ್ಯವಾಗಿ ಸಾವಯವ ವಸ್ತು. ನಮ್ಮ ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅಥವಾ ಮೆಳ್ಳಿ ಗೊಬ್ಬರ ಅಂತ ಹೇಳ್ತಾರೆ, ಶುಗರ್ ಫ್ಯಾಕ್ಟ್ರಿ ಇದು ಮೆಳ್ಳಿ ಪ್ರೆಸ್ ಮಡ್, ಅದನ್ನು ತಿಂದು ಇದು ಬದುಕ್ತಕ್ಕಂತಹ ಒಂದು ಜೀವಿ. ಆದರೆ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ, ಕಬ್ಬು ಕಡದ ಮೇಲೆ ಬೆಂಕಿ ಹಚ್ಚುವ ಒಂದು ರೂಢಿ ಇದೆ, ಅವಾಗ ಅದನ್ನು ಮಾಡಬಾರ್ದು. ಆಮೇಲೆ ಇದು ಒಂದೇ ವರ್ಷ ನೀವು ಮೆಟ್ರೈಜಿಯಂ ಹಾಕಿದ್ರಾಗಲ್ಲ, ಈ ವರ್ಷ 10 kg ಹಾಕಿದ್ರೆ ಮುಂದೆ ಕಡಿಮೆ ಮಾಡ್ಕೊಂತ ಹೋಗಿ 5 ವರ್ಷ ಆದ್ಮೇಲೆ ನೀವು ನಿಲ್ಲಿಸಿದ್ರೆ ತಾವು ಹೇಳಿದಾಗೆ ಅದು ಮಣ್ಣಿನಲ್ಲಿ ಜೀವಂತವಾಗಿರ್ತತಿ, ಅಲ್ಲಿ ಬರ್ತಕ್ಕಂಥ ಗೊಣ್ಣೆ ಹುಳವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತದೆ. ಈ ರೀತಿಯಾಗಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿದಾಗ ರೈತರಿಗೂ ಒಂದು ಹಂತದ ಮುಂದಾಲೋಚನೆ, ಜ್ಞಾನ, ಒಂದು ಚರ್ಚೆ ಇದರಲ್ಲಿ ತಿಳ್ಕೊಂಡು ಎಷ್ಟು ಪ್ರಮಾಣದಲ್ಲಿ ಎಲ್ಲಿ ಸಿಗುತ್ತೆ, ಯಾವಾಗ ಸಿಗುತ್ತೆ, ಯಾವಾಗ ಹಾಕಬೇಕು, ಅದರ ಮತ್ತು ಜೀವನ ಚಕ್ರ ತಿಳ್ಕೊಬೇಕು, ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಗೊತ್ತಿರಬೇಕು. ಮತ್ತು ಕಬ್ಬು ಅಂದ ತಕ್ಷಣ ಅದ್ರಾಗ ಏನು ಕೆಲಸ ಇಲ್ಲ, ಒಂದ್ಸಲ ಬಿತ್ತುಬಿಟ್ರೆ ಆಗೋಯ್ತು, ತಾನೇ ಬೆಳ್ಕೊಂಬರುತ್ತೆ, ಈ ಕಡೆ ನಿಂತು ನೀರು ಹಾಯಿಸಿದ್ರೆ ಸಾಕು, ಅಲ್ಲಿ ತನ ಹೋಗುತ್ತೆ, ತಾವು ಬೆಳೀತೈತಿ. ಈ ಒಂದು ಅಂದರೆ ರೈತರು ಅಲ್ಲಿ ಶ್ರಮ ಹಾಕುವ ಅಷ್ಟೊಂದು ಅವಶ್ಯಕತೆ ಇಲ್ಲ. ಲೇಜಿ ಮ್ಯಾನ್ ಕ್ರಾಪ್ ಅಂತೇಳಿ ಎಷ್ಟೋ ಸರಿ ರೈತರು ಹೇಳ್ತಾರೆ, ನಾವಲ್ಲ. ಅತ್ಯಂತ ಉತ್ತಮವಾದಂಥ ಬೆಳೆ, ಲಾಭದಾಯಕ ಬೆಳೆ. ಈ ಸಮಗ್ರವಾಗಿ ಇಂಥ ಕೀಟಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ ತಾವು ತಜ್ಞರಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇದನ್ನು ಸಮಗ್ರ ಪೀಡೆ ನಿರ್ವಹಣಾ ಕ್ರಮಗಳನ್ನು ಸಾಮೂಹಿಕವಾಗಿ ಎಲ್ಲ ರೈತರು ಕೈಗೊಳ್ಳಬೇಕು. ಇದರಲ್ಲಿ ಸಕ್ಕರೆ ಕಾರ್ಖಾನೆಗಳ ಪಾತ್ರ ಇದೆ, ಕೃಷಿ ಇಲಾಖೆ, ಕೃಷಿ ವಿಶ್ವವಿದ್ಯಾಲಯ ಹಾಗೂ ರೈತರು. ಇದನ್ನು ಸಮಯಕ್ಕೆ ತಕ್ಕಂತೆ ಮಾಡಬೇಕು. ಈಗ ನಾವು ಹೇಳಿದ ಕ್ರಮಗಳನ್ನು ನೀವು ಜೂನ್ ಜುಲೈದಲ್ಲಿ ತಗೊಂಡ್ರೆ ಅದು ಉಪಯೋಗ ಆಗೋದಿಲ್ಲ. ಇದರ ಜೀವನ ಚಕ್ರವನ್ನು ತಿಳ್ಕೊಂಡು ಯಾವಾಗ ಏನೇನು ಅನುಸರಿಸಬೇಕು, ಆಮೇಲೆ ಟೈಮ್ ಆಫ್ ಅಪ್ಲಿಕೇಶನ್ ಆ್ಯಂಡ್ ಮೆಥಡ್ ಆಫ್ ಅಪ್ಲಿಕೇಶನ್ ಅಂತ ಹೇಳಿ ಯಾವ ವೇಳೆ ಹಾಕುವ ಪದ್ಧತಿ, ಅದನ್ನು ಸರಿಯಾಗಿ ಅನುಸರಿಸಿದರೆ ಇದನ್ನು ಸುಮಾರು ಒಂದು 4-5 ವರ್ಷದಲ್ಲಿ ಹತೋಟಿ ಮಾಡ್ಬೋದು. ಈಗ ತಾವೇನೇ ಕೇಳಿದ್ರಲ್ಲ ಪ್ರಶ್ನೆಗಳನ್ನು, ಇದನ್ನು ಸುಮಾರು ನಾವು 10-12 ವರ್ಷದಿಂದ ಬೆಳಗಾವಿ ಜಿಲ್ಲೆಯಲ್ಲಿ ನೈಟ್ ಕ್ಯಾಂಪೇನು, ಹುಕ್ಕೇರಿ ತಾಲೂಕು ಇರ್ಬೋದು, ಚಿಕ್ಕೋಡಿ ಎಲ್ಲ ಮಾಡಿದ್ದೀವಿ. ಇದು ಯಾವಾಗ ರೈತರು ಮರೀತಾರೆ ಅಂದರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಜೂನ್ ಜುಲೈದಲ್ಲಿ ಭಾಳ ಮಳೆ ಬಂದರೆ, ಪ್ರವಾಹ ಬಂದರೆ ಇದರದು ನ್ಯಾಚುರಲ್ ಆಗಿ ಹತೋಟಿ ಆಗ್ತೈತಿ, ನೈಸರ್ಗಿಕವಾಗಿ. ಭಾಳ ಮಳೆ ಆದರೆ ಏನಾಗ್ತೈತಿ, ತೇವಾಂಶವಾಗಿ ನೀರು ನಿಂತಿದ್ದೇ ಆದರೆ ಇದಕ್ಕೆ ಉಸಿರಾಡಲಿಕ್ಕೆ ತೊಂದರೆ ಆಗಿ ನೈಸರ್ಗಿಕವಾಗಿ ಹತೋಟಿ ಆಗ್ತೈತಿ. ಅದೇ ಮಡ್ಡಿ ಜಮೀನು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ. ಎಲ್ಲ ಕಡೆ ಹತೋಟಿ ಆದರೂ ಆ ಮಡ್ಡಿ ಜಮೀನಿನಲ್ಲಿ ಇದು ಇದ್ದೇ ಇರ್ತೈತಿ, ಅದೇ ಮುಂದೆ ಮತ್ತೆ 4-5 ವರ್ಷದಲ್ಲಿ ಹರಡಿಬಿಡ್ತೈತಿ. ಇದು ಸಮಸ್ಯಾತ್ಮಕ ಕೀಟವಾಗಿ ಪರಿಣಮಿಸಿದೆ. ಒಟ್ಟು ಈಗ ಸಂಶೋಧನೆಯ ಪ್ರಕಾರ ನೀವು ಹೇಳಿದ ಪದ್ಧತಿಗಳನ್ನು ಈ ಸದ್ಯಕ್ಕೆ ಅಳವಡಿಸ್ಕೋಬೇಕು. ರೈತರು ಕೂಡ ತಾವು ಪ್ರಯೋಗ ಮಾಡ್ತಾ ಇರ್ತಾರೆ, ಏನೇನು ಸಾಧ್ಯತೆ ಇದೆ ನೋಡೋಣ ಅಂತ. ಆ ನಿಟ್ಟಿನೊಳಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೀಲಿ ಅಂತೇಳಿ ಒಂದು ಆಶಯ. ಡಾಕ್ಟರ್ ತಿಪ್ಪಣ್ಣವರ್ ಅವರನ್ನು ಭೇಟಿಯಾಗಬೇಕು ಅಂದರೆ ಫೋನ್ ನಂಬರ್ ಏನಾದರೂ? ನನ್ನ ಫೋನ್ ನಂಬರ್ 9481014810 1460 1460. ಈ ಸಂಖ್ಯೆಗೆ ಫೋನ್ ಮಾಡಿ ಡಾಕ್ಟರ್ ತಿಪ್ಪಣ್ಣವರ್ ಅವ್ರ ಜೊತೆ ಮಾತಾಡಬಹುದು. ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಷ್ಟು ವಿಷಯವನ್ನು ತಿಳಿಸಿದ್ರಿ ಡಾಕ್ಟರ್ ತಿಪ್ಪಣ್ಣವರವರೇ, ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ, ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು, ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ, ಬದುಕಿಗದೆ ಬೋಧನೆ, ಬದುಕಿಗದೆ ಬೋಧನೆ, ಬದುಕಿಗದೆ ಬೋಧನೆ. ಇದುವರೆಗೂ ಕಬ್ಬಿನ ಬೆಳೆಯಲ್ಲಿ ಗೊಣ್ಣೆ ಹುಳುವಿನ ನಿರ್ವಹಣೆ ಈ ಕುರಿತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಕೀಟತಜ್ಞರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿಎಸ್ ತಿಪ್ಪಣ್ಣವರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಿಗಿ. ಸಂಕಲನ ಉಷಾ ಕುಲಕರ್ಣಿ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ,

ಕಲಿ ಅಕ್ಕ ನೀನು ಕಲಿ ಕಲಿ ಕಲಿ ಅಣ್ಣ ನೀನು ಕಲಿ ಕಲಿ ಕಲಿ ಅಕ್ಕ ನೀನು ಕಲಿ. ಬಸವರಾಜ್ ಅವರಿಂದ ಸಾಕ್ಷರತೆಯ ಗೀತೆಯನ್ನು ಕೇಳಿದಿರಿ. ಇನ್ನು ಪ್ಯಾಟಿದಾರ್ನಿ ಪ್ರತಿ ಕ್ವಿಂಟಾಲ್ಗೆ ಗದಗ್ ಮಾರುಕಟ್ಟೆಯಲ್ಲಿ ಕಡಲೆಕಾಳು 4,093 ರೂಪಾಯಿಂದ 4,784 ರೂಪಾಯಿಗಳು, ಉದ್ದಿನಕಾಳು 4,966 ರೂಪಾಯಿಂದ 5,512 ರೂಪಾಯಿಗಳು, ಧನಿಯ ಸ್ಥಳೀಯ 10,719 ರೂಪಾಯಿಗಳು, ಅಲಸಂದೆ 7,229 ರೂಪಾಯಿಂದ 7,232 ರೂಪಾಯಿಗಳು, ಹೆಸರುಕಾಳು 2,369 ರೂಪಾಯಿಂದ 7,019 ರೂಪಾಯಿಗಳು, ಗೆಜ್ಜಿ ಶೇಂಗಾ 4,650 ರೂಪಾಯಿಂದ 6,100 ರೂಪಾಯಿಗಳು, ಬಿಳಿ ಜೋಳ 2,669 ರೂಪಾಯಿಂದ 4,137 ರೂಪಾಯಿಗಳು, ಮೆಕ್ಕೆಜೋಳ